ಎಲ್ಲವೇ ಜೀವನ ಸಾಕ್ಷಾತ್ಕಾರ ಎಲ್ಲವೇ ಜೀವನ ಸಾಕಾರ ಜಲನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ ನೆಲದ ನೆಮ್ಮದಿ ಗಳಿಸುವಲ್ಲಿ ಅಮೂಲ್ಯ ನಿಸರ್ಗ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆಯ ಕುರಿತ ವಾಲ್ಮಿ ಸಂಸ್ಥೆಯ ಪ್ರಯೋಗ ಹಾಗೂ ಫಲಿತಾಂಶಗಳ ಅನುಷ್ಠಾನದ ಪಾಠಗಳು ಒಂದೊಂದು ನೀರಹನಿ ಅಮೂಲ್ಯ ಖನಿ ಅದನುಳಿಸಲು ಬಸಿಯಬೇಕು ಬೆವರಿನ ಹನಿ ಕೇಳಿ ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲಜಲಗೆಲುಮೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ ಬೆಳಗಾವಿ ರಸ್ತೆ ಧಾರವಾಡ ಮೊಬೈಲ್ 9448386889 ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ ಇಂದಿನ ಕಾರ್ಯಕ್ರಮದಲ್ಲಿ ವಾಲ್ಮಿ ಸಂಸ್ಥೆಯ ಪರಿಚಯ ವಾಲ್ಮಿ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಆತ್ಮೀಯರೇ ನಾವು ನಮ್ಮ ಕೃಷಿ ರಂಗದೊಳಗೆ ಒಂದು ಹೊಸ ಸರಣಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಇದು ನೆಲಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಒಂದು ಸರಣಿ ಈ ನೆಲಜಲ ಸಂರಕ್ಷಣಾ ಏನು ಸರಣಿ ಇದೆ ಇದು 18 ಕಂತುಗಳಲ್ಲಿ ಮೂಡಿ ಬರ್ತಾ ಇದೆ ಅದನ್ನ ಮತ್ತೆ ನಾವು 18 ವಾರಗಳವರೆಗೆ ಮರು ಪ್ರಸಾರ ಮಾಡ್ತಾ ಇದ್ದೀವಿ ಈ ಒಂದು ಸರಣಿಯನ್ನ ಧಾರವಾಡದ ಜಲ ಮತ್ತು ನೆಲ ಸಂರಕ್ಷಣಾ ಸಂಸ್ಥೆ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ ಇವರು ಅದನ್ನು ಪ್ರಾಯೋಜನೆ ಮಾಡ್ತಾ ಇದ್ದಾರೆ ಬರುವ 18 ವಾರಗಳಲ್ಲಿ ನಾವು ನಮ್ಮ ಮಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಮೂಲ್ಯವಾದಂತಹ ನೀರಿನ ಸಂಪತ್ತನ್ನು ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕು ಒಟ್ಟಾರೆಯಾಗಿ ನಮ್ಮ ಕೃಷಿಯೊಳಗೆ ಬಳಸ್ತಾ ಇರುವಂತಹ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಬೇಕು ಈ ಎಲ್ಲ ವಿಷಯಗಳ ಬಗ್ಗೆ ವಾಲ್ಮಿ ಸಂಸ್ಥೆಯೊಳಗೆ ಇರುವಂತಹ ಎಲ್ಲ ತಜ್ಞರು ತಮ್ಮ ಅನುಭವಗಳನ್ನು ಧಾರೆ ಎರೀತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದೊಳಗೆ ವಾಲ್ಮಿ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ಈ ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳು ಅದು ರೈತರಿಗಾಗಿ ಮಾಡ್ತಾ ಇರುವಂತಹ ಚಟುವಟಿಕೆಗಳು ರೈತರಿಗೆ ನೀಡ್ತಾ ಇರುವಂತಹ ಸೌಲಭ್ಯಗಳು ಅದರ ಜೊತೆಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯೊಳಗೆ ಏನೇನು ಪ್ರಯೋಗಗಳನ್ನು ಸಂಸ್ಥೆ ಮಾಡಿದೆ ಆ ಪ್ರಯೋಗಗಳನ್ನು ರೈತರಿಗೆ ಯಾವ ರೀತಿ ಮುಟ್ಟಿಸ್ತಾ ಇದೆ ಈ ಎಲ್ಲ ವಿಷಯಗಳ ಕುರಿತಾಗಿ ಇವತ್ತು ವಾಲ್ಮಿ ಸಂಸ್ಥೆಯ ಪರಿಚಯವನ್ನು ಎಲ್ಲರಿಗೂ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸೋಮಶೇಖರ್ ಅವರಿಗೆ ತಮ್ಮ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಲಕ್ಷಾಂತರ ಜನ ರೈತರಿಗೆ ಮುಟ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಮ್ಮ ವಿಜಯಪುರ ಆಕಾಶವಾಣಿಗೆ ಧನ್ಯವಾದ ಹೇಳ್ತೇನೆ ಈಗೇನು ತಾವು ಈ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ತಮಗ ಈ ವಾಲ್ಮಿ ಒಳಗೆ ಏನು ಸೌಲಭ್ಯಗಳಾದವೆ ಈಗ ಸದ್ಯದ ಮಟ್ಟಿಗೆ ಇನ್ನು ಮುಂದಿನ ದಿನಗಳಲ್ಲಿ

ಕೈಯಾ ಗೊಡದೆ ಮೈಯ ಗಂಗೆಲಿ ಮಿಂದೆ ದೂರದ ಅಕ್ಕಯ್ಯ ಸುಖದಾಗೆ ದೂರದ ಅಕ್ಕಯ್ಯ ಸುಖದಾಗಿರುವಾಳೆಂದು ಧೀರೈಸಿಕೊಂಡೆ ಮನದಾಗೆ ಬಳಂದಾವಾ, ಮೊಗ್ಗಿನ ಮಾಲೆ ಚಂದಾವಾ. ಂದಾವಾ ಮೊಗ್ಗಿನ ಮಾಲೆ ಚಂದಾವಾ. ಬೆಟ್ಟ ಬಿಟ್ಟಿಳಿಯುತ ಬಿಟ್ಟ ಮಾಲೆ ಚಂದಾವಾ. ತಾಳೆ ಹೂ ತಂದೆವ್ನಿ ತಾಳ್ತಾಯೇ ಚಾಮುಂಡಿ, ಬೇಗಾಳ ತೋಟದ ಮರುಗಾವಾ ದೋಡವಳಂದಾವಾ, ಬೇಗಾಳ ತೋಟದ ಮರುಗಾವಾ ತಂದಿವ್ನಿ, ಒಪ್ಪಿಸಿಕೊಳ್ಳೆ ಹರಕೆಯ ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ.